ಈಗ ಕೇಳಿ ಪರಿಸರ ಗೀತೆ. ಮಣ್ಣಿನ ಮನಸ್ಸು ಕಣ್ಣಿನ ಕನಸು ಮಣ್ಣಿನ ಮನಸ್ಸು ತುಂಬಿದೆ ಜೀವಜಲ ತುಂಬಿದೆ ಜೀವಜಲ ಸುಜಲ ಸುಜಲ ಸುಜಲ ಕರೆದಿದೆ ಜೀವಜಲ ಕರೆದಿದೆ ಜೀವಜಲ